ಕಸವೆಲ್ಲ ರಸವಾಯ್ತದೋ, ನಾವು ಕಂದ ಕನಸೆಲ್ಲ ನನಸಾಯ್ತದೋ. ಬೆಳುವಲದ ಮಡಿಲಲ್ಲಿ ಯವರ ಹನಿ ಬಿದ್ದಾಗ. ಡಾಕ್ಟರ್ ಎಸ್ ಓಂಕಾರಪ್ಪ ಅವರು ಹಿರಿಯ ವಿಜ್ಞಾನಿಗಳು, ಹಾಗೆಯೇ ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಕೂಡ. ರೇಡಿಯೋ ಕಿಸಾನ್ ದಿನದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ, ರೇಡಿಯೋದ ಮಹತ್ವ ಹಾಗೆಯೇ ರೈತರು ರೇಡಿಯೋ ಮಾಧ್ಯಮವನ್ನು ಯಾವ ರೀತಿ ಬಳಸಿಕೊಳ್ಬೇಕು ಅಂತ ಸಲಹೆಗಳನ್ನು ನೀಡಿದ್ದಾರೆ. ನಮಸ್ಕಾರ ರೈತ ಬಾಂಧವರಿಗೆ. ಇಂದಿನ ವಿಶೇಷ ಕಾರ್ಯಕ್ರಮ ಅಂದರೆ ರೇಡಿಯೋ ಕಿಸಾನ್ ದಿನಾಚರಣೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿಯವರು ಪ್ರತಿ ವರ್ಷ February 15 ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಇವತ್ತಿನ ದಿನ ರೇಡಿಯೋ ಕಿಸಾನ್ ದಿನಾಚರಣೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ದಿನದಂದು ನಾವುಗಳೆಲ್ಲರೂ ಕೂಡ ರೇಡಿಯೋ ಕಾರ್ಯಕ್ರಮದಿಂದ ಪ್ರತಿಯೊಬ್ಬನ ರೈತರಿಗೂ ಮನೆ ಮನೆಗೂ ಮೂಲೆ ಮೂಲೆಗೂ ಮಾಹಿತಿ ಕೊಡುವಂಥ ಸರಳ ಸುಲಭವಾದ ಒಂದು ಮಾಧ್ಯಮ. ಇಂಥ ಮಾಧ್ಯಮಕ್ಕಾಗಿ ಶ್ರಮಿಸಿದಂಥ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳ ಸೇವೆಯನ್ನು ನಾವು ಸ್ಮರಿಸುತ್ತಾ, ಅದೇ ರೀತಿ ಅವರ ಸೇವೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತ ಬಾಂಧವರಿಗೆ ದೊರೆಯಲಿ ಅಂತ ನಾವು ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರುತ್ತಾ ನಾನು ನನ್ನ ಈ ಕಾರ್ಯಕ್ರಮದಲ್ಲಿ ಇವತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಡಾಕ್ಟರ್ ಎಸ್ ಓಂಕಾರಪ್ಪ, ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರು ಫಾರಂ ಹಿರಿಯೂರು. ಇವತ್ತಿನ ದಿವಸ ನಾವು ರೈತ ಬಾಂಧವರಿಗೆ ರೇಡಿಯೋ ಕಾರ್ಯಕ್ರಮ ಅತ್ಯಮೂಲ್ಯವಾದದ್ದು, ನಾನೀಗಾಗಲೇ ತಿಳಿಸಿದಂತೆ ತುಂಬ ಸರಳವಾದದ್ದು, ಪ್ರತಿಯೊಂದು ಮನೆ ಮನೆಗೂ ಮೂಲೆ ಮೂಲೆಗೂ ತಲುಪಿಸುವಂಥ ಸರಳವಾದ ಮಾಧ್ಯಮ ಇದು. ಈ ಮಾಧ್ಯಮದೊಂದಕ್ಕ ರೈತರಿಗೆ ಕಾಲಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಮಾಹಿತಿ ತಲುಪ್ತಾ ಇದೆ. ಕಾಲಕಾಲಕ್ಕೆ ಅಂದರೆ ನಮಗೀಗ ಯಾವ ಬೆಳೆಗಳನ್ನು ಹಾಕಿದಾಗ ಆ ಬೆಳೆನಲ್ಲಿ ನಾವು ಏನು ಗೊಬ್ಬರ ಹಾಕಬೇಕು, ಆಮೇಲೆ ಆ ಬೆಳೆ ಬೆಳೆದ ಮೇಲೆ ಅವ ಅದಕ್ಕೆ ಏನು ಕೀಟ ಬರುತ್ತೆ, ಏನು ರೋಗ ಬರುತ್ತೆ, ಆ ನಂತರ ಬೆಳೆಯನ್ನು ನಾವು ಕೊಯ್ಲು ಮಾಡೋದು ಹೇಗೆ, ಕೊಯ್ಲಿನೋತ್ತರ ಸಮಸ್ಯೆಗಳು, ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಕಾಲಕ್ಕೆ ಸರಿಯಾಗಿ. ಈಗ ಶೇಂಗಾ ಬೆಳೆ ಬೆಳೆದಿದೆ, ಬೆಳವಣಿಗೆ ಹಂತದಲ್ಲಿದೆ, ಅದಕ್ಕೆ ಹುಳ ಬರ್ತಾಯಿದೆ ಅನ್ನೋದನ್ನು ನಾವು ಗಮನಿಸಿದಾಗ ನಾವು ರೇಡಿಯೋ ಸ್ಟೇಷನ್ಗೆ ಬಂದುಬಿಟ್ಟು ರೈತ ಬಾಂಧವರ ಜೊತೆನೇ ಆ ಇಂಥ ಹುಳ ಬಂದಿದೆ ಅಥವಾ ಇಂಥ ರೋಗ ಬಂದಿದೆ, ಇದನ್ನು ನೀವು ಇದು ಸೂಕ್ತವಾದ ಕೀಟನಾಶಕ ಆಗ್ಬೋದು, ರೋಗನಾಶಕಗಳನ್ನು ಶಿಫಾರಸು ಮಾಡಲಿಕ್ಕೆ ನಮಗೆ ಸುಲಭವಾಗಿದೆ. ಈ ರೀತಿ ಮಾಡೋದ್ರಿಂದ ಪ್ರತಿಯೊಬ್ಬ ರೈತರು ರೇಡಿಯೋ ಮಾಧ್ಯಮದಲ್ಲಿ ಖರ್ಚೇ ಇಲ್ಲ ನಮಗೆ. ಇಂಥ ಸುಲಭವಾದ ಸಾಧನವನ್ನು ನಾವು ಮಾಧ್ಯಮದ ಮೂಲಕ ತಿಳ್ಕೊಂಡು ಪ್ರತಿಯೊಬ್ಬ ರೈತರು ಕೂಡ ತಾಂತ್ರಿಕ ಮಾಹಿತಿಯನ್ನು ಅಳವಡಿಸ್ಕೋಬಹುದು. ಇವತ್ತು ಅನೇಕ ರೈತರಂತಾರೆ, ಸ್ವಾಮಿ ನಮಗಿವತ್ತು ಮೊಬೈಲಲ್ಲೇ ಎಲ್ಲ ಮಾಹಿತಿ ಸಿಗುತ್ತೆ, ಇವತ್ತು ಟಿ ವಿನಲ್ಲಿ ಉತ್ತಮವಾಗಿ ನಮಗೆ ಚಿತ್ರಗಳು ಸಮೇತ ತೋರಿಸ್ತಾ ಇರಬಹುದು. ಯಾವುದೇ ಒಂದು ತಾಂತ್ರಿಕ ಮಾಹಿತಿ ಇದ್ದು ನೋಡಿ, ಟಿ ವಿನಲ್ಲಾಗ್ಬೋದು ಅಥವಾ ಮೊಬೈಲಿನಲ್ಲಿ ಇತ್ತೀಚಿನ ಹೊಸ ಮೊಬೈಲ್ನಲ್ಲಿ ಹೆಚ್ಚಿನ ಅತ್ಯಾಧುನಿಕ ಮಾಹಿತಿಯನ್ನು ಕೊಡ್ತಾ ಇರ್ಬೋದು. ಇದೇನೇ ಮಾಹಿತಿ ಬಂದರೂ ಕೂಡ ಅದನ್ನು ನಮಗೆ ಯಾವುದೇ ಒಂದು ತಾಂತ್ರಿಕತೆ ಹೆಂಗೆ ಬಳಸಬೇಕು, ಹೆಂಗೆ ಮಾಡಬೇಕು. ಈಗ ಜೀವಾಮೃತ ಮಾಡೋ ವಿಧಾನಗಳು ನಿಮಗೆ ಮೊಬೈಲಲ್ಲಿ ನಾವು ಟೈಪ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ, ಹೌದು ಜೀವಾಮೃತ ಮಾಡೋ ವಿಧಾನ. ಆದರೆ ರೇಡಿಯೋದಿಂದ ನೀವು ಪಡೆಯೋದು ಏನು ಮಹತ್ವ ಏನು ಅಂದರೆ, ಆ ಜೀವಾಮೃತವನ್ನು ಯಾಕೆ ಬಳಸಬೇಕು ಅನ್ನತಕ್ಕಂಥ ಮಹತ್ವವನ್ನು ತಿಳಿಸೋದು ರೇಡಿಯೋ ಮಾಧ್ಯಮ. ಆದ್ದರಿಂದ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ರೇಡಿಯೋವನ್ನು ನಿಮ್ಮ ಮನೇಲಿ ಇಟ್ಕೊಂಡು ಆಲಿಸಲೇಬೇಕು. ಯಾಕೆಂದರೆ ಇದು ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕ ಮಾಹಿತಿ ನಮ್ಮಲ್ಲಿ ಎಷ್ಟೇ ಇದ್ದರೂ ಕೂಡ ರೈತರಿಗೆ ತಲುಪುವಂಥ ರೀತಿನ ನಾವು ಎಲ್ಲೋ ಒಂದು ಕಡೆ ನಾವು ಸೋತೋಗಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ತಾಂತ್ರಿಕ ಮಾಹಿತಿ ತಲುಪುವಂಥ ಸುಲಭವಾದ ವಿಧಾನ ರೇಡಿಯೋ ಮಾಧ್ಯಮ. ಆದ್ದರಿಂದ ತಾಂತ್ರಿಕ ಮಾಹಿತಿನ ಪ್ರತಿನಿತ್ಯನೂ ನೀವು ಪಡ್ಕೋಬೇಕು. ಅದಕ್ಕಾಗಿ ಇವತ್ತು ರೇಡಿಯೋ ಕಾರ್ಯಕ್ರಮದಲ್ಲಿ ಏನು ಬರುತ್ತೆ, ಬೆಳಗ್ಗೆ ಇವತ್ತು ಒಂದು ಚುಟುಕವಾಗಿ ನೇಗಿಲೆ ಮಿಡಿತಂತಕ್ಕಂಥ ಕಾರ್ಯಕ್ರಮವನ್ನು ಸರಳವಾಗಿ ಚುಟುಕು ರೀತಿ ಹೇಳ್ತಾರೆ. ಸಂಜೆ ಹೊತ್ತು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಜ್ಞರಿಂದ ಎಲ್ಲ ರೀತಿ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದಾರೆ. ಇವತ್ತು ನೇರ ಸಂದರ್ಶನ ಮಾಡ್ತಾರೆ ರೈತರೇ, ಆಕಾಶವಾಣಿಗೆ ಫೋನ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು, ಹೌದು ಸ್ವಾಮಿ ನನಗೆ ಇಂಥ ಸಮಸ್ಯೆ ಹಿಂಗೆ ಮಾಹಿತಿ ಕೊಡಿ ಅಂತ. ಸೊ ಆ ಬೆಳೆಗನುಸಾರವಾಗಿ ಮತ್ತು ಕಾಲಕಾಲಕ್ಕೆ ಆ ಸಮಯದಲ್ಲಿ ಯಾವ ಬೆಳೆ ಆಗ್ತಾ ಏನು ಸಮಸ್ಯೆ ಅದಕ್ಕೆ ಅನುಗುಣವಾಗಿ ಆಕಾಶವಾಣಿಯವರು ಇವತ್ತು ವಿಜ್ಞಾನಿಗಳನ್ನು ಕರೆಸಿಬಿಟ್ಟು ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದೆ. ಈ ನಿರಂತರವಾದ ಕಾರ್ಯಕ್ರಮದ ಪ್ರತಿಫಲವನ್ನು ಪ್ರತಿಯೊಬ್ಬ ರೈತ ಬಾಂಧವರು ಪಡ್ಕೋಬೇಕು. ಪಡ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಗಂಭೀರವಾದ ಸಮಸ್ಯೆಯನ್ನು ನಾವು ಎದುರಿಸ್ತೀವಿ. ಯಾಕೆ ಅಂದರೆ ಪರಿಸರ ಇವತ್ತು ವಿಕೋಪ ಆಗ್ತಾ ಇದೆ. ಇವತ್ತು ಒಂದು ವರ್ಷ ಮಳೆ ಇಲ್ಲದೇ ಹಾಳಾಗೋಗಿದ್ದೀವಿ, ಒಂದು ವರ್ಷ ಬರಗಾಲದಿಂದ ನರಳಾಡಿದ್ದೀವಿ, ಕಳೆದ ವರ್ಷ ಮಳೆ ಹೆಚ್ಚಾಗಿ ನರಳಾಡಿದ್ದೀವಿ, ಕೈಗೆ ಬಂದಂಥ ಬೆಳೆ ಬಾಯಿಗೆ ಬರೆದಂಥ ಅಂಥ ದುಸ್ಥಿತಿಯನ್ನು ಅನುಭವಿಸಿದ್ದೀವಿ. ಎಲ್ಲವಕ್ಕೂ ಕೂಡ ನಾವು ತಾಂತ್ರಿಕ ಮಾಹಿತಿ ಆಗಿಂದಾಗ್ಗೆ ಬರ್ತಾ ಇರ್ಬೇಕು ನಾವು. ಹೌದು ಸ್ವಾಮಿ, ನನ್ನಲ್ಲಿ ಪುಸ್ತಕ ಇರ್ಬೋದು, ಯಾವುದೇ ಇರ್ಬೋದು, ಆದರೆ ಕಾಲಕಾಲಕ್ಕೆ ಸರಿಯಾದ ಸಮಯಕ್ಕೆ ಮಾಹಿತಿ ಕೊಡುವಂಥ ಏಕೈಕ ಸಾಧನ ಅಂದರೆ ಇವತ್ತು ಮಾಧ್ಯಮ ಅಂದರೆ ಅದು ಆಕಾಶವಾಣಿ ಅದು ರೇಡಿಯೋ ಮಾಧ್ಯಮ. ಆದ್ದರಿಂದ ಪ್ರತಿಯೊಬ್ಬ ರೈತ ಬಾಂಧವರು ಈ ಮಾಧ್ಯಮವನ್ನು ಸದುಪಯೋಗ ಪಡಿಸಿಕೊಳ್ಳಲೇಬೇಕು. ಆಮೇಲೆ ಹೆಚ್ಚಿನ ಸಂಖ್ಯೆ ರೈತರನ್ನು ಬಳಸಬೇಕು, ಯಾಕೆಂದರೆ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ಮೊಬೈಲಲ್ಲಿ ಅವರು ಆಂಡ್ರಾಯ್ಡ್ ಇಟ್ಕೊಂಬಿಟ್ಟು ಏನೇನೆಲ್ಲ ನೋಡ್ತಾರೆ, ಆದರೆ ರೇಡಿಯೋ ಕೇಳೋದ್ರ ಬಗ್ಗೆ ಗಮನ ಕೊಡುವಂಥರ ಸಂಖ್ಯೆ ಹೆಚ್ಚಾಗಬೇಕು. ಅನೇಕ ರೈತರು ಇವತ್ತು ಅನುಭವ ಪಡ್ಕೊತಾ ಇದ್ದಾರೆ, ಉಪಯೋಗ ಪಡ್ಕೊತಾ ಇದ್ದಾರೆ, ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪಡ್ಕೊಳ್ಳೇಬೇಕು. ಪಡ್ಕೊಳ್ಳಿಲ್ಲ ಅಂದರೆ ಮುಂದಿನ ಗಂಭೀರವಾದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಆ ಸಮಸ್ಯೆಗಳನ್ನು ಎಚ್ಚೆತ್ಕೋಬೇಕು ಅಂದರೆ ಪ್ರತಿಯೊಬ್ಬ ರೈತ ಬಾಂಧವರು ನಿಮ್ಮಲ್ಲಿರ್ತಕ್ಕಂಥ ಮೊಬೈಲಲ್ಲಿ ರೇಡಿಯೋವನ್ನು ಅದು ಏನು ನಿಮಗೆ ಕಾಲಕಾಲಕ್ಕೆ ಮಾಹಿತಿ ಕೊಡುತ್ತೆ ಸುಲಭವಾದ ರೀತಿಯಲ್ಲಿ, ಇದನ್ನು ಮಾಹಿತಿ ಪಡ್ಕೊಂಡು ನಿಮ್ಮ ಬದುಕನ್ನು ಉದ್ಧಾರ ಮಾಡಿಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಸಲಹೆ ಪಡ್ಕೊಳ್ಳಿ. ಈ ನಿಟ್ಟಿನಲ್ಲಿ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಆದ್ದರಿಂದ ರೈತ ಬಾಂಧವರು ಇವತ್ತಿನ ದಿವಸ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಆಕಾಶವಾಣಿ ವತಿಯಿಂದ ಫೆಬ್ರವರಿ 15 ರೇಡಿಯೋ ಕಿಸಾನ್ ದಿನಾಚರಣೆಯ ಶುಭಾಶಯಗಳನ್ನು ಇನ್ನೊಮ್ಮೆ ಕೋರುತ್ತಾ, ಪ್ರತಿಯೊಬ್ಬ ರೈತ ಬಾಂಧವರು ರೇಡಿಯೋದ ಪ್ರಯೋಜನವನ್ನು ಪಡ್ಕೊಂಡು ನಿಮ್ಮ ಬದುಕನ್ನು ನೀವು ಉದ್ಧಾರ ಮಾಡಿಕೊಳ್ಳಿ, ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ ಅನ್ನೋ ಮಾತು ಹೇಳ್ತಾ ನನ್ನ 2 ಮಾತು. ಸಂಕಟ ಈ ಭಂಟ ದುಡಿದಾರು ಭೂದೇವಿ ನಗ್ತಾಳೆ, ಈ ಭಂಟ ದುಡಿದಾರು ಭೂದೇವಿ ನಗ್ತಾಳೆ. ಆವಾಗ್ಲೇ ನೆಲವೆಲ್ಲ ಹಸಿರಾಯ್ತದೋ, ಎಲ್ಲರ ಬಾಡಿನ ಉಸಿರಾಯ್ತದೋ, ಬೆಳುಬಲದ ಮಡಿಯಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಯ್ತದೋ, ಶಾವಿಯ ಜ್ವಾಳದ ತಿನೆಯಾಯ್ತದೋ, ಒಂದೊಂದು ಬೆವರ ಹನಿ ಮುತ್ತಾಯ್ತದೋ. ದಾವಣಗೆರೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಮತ್ತು ಮೌಲ್ಯಮಾಪನ ಸಹಾಯಕ ಕೃಷಿ ನಿರ್ದೇಶಕರಾದ ಆರ್ಜಿ ರೇಖಾ ಅವರು, ಆಕಾಶವಾಣಿಯು ರೈತರಿಗೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ನೀಡುತ್ತದೆ, ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆಕಾಶವಾಣಿಯು ಕೃಷಿ ವಿಶ್ವವಿದ್ಯಾಲಯದಿಂದ ಕೈಗೊಂಡ ಅನ್ವೇಷಣೆಗಳ ಕುರಿತು ಅಥವಾ ಹೊಸ ತಾಂತ್ರಿಕತೆಗಳ ಕುರಿತು ರೈತರಿಗೆ ತಲುಪಿಸಲು ಹಾಗೂ ಕೃಷಿ ವಿಜ್ಞಾನಿಗಳಿಂದ ರೈತರಿಗೆ ಸಮಯ ಸಮಯಕ್ಕೆ ತಕ್ಕಂತೆಯೇ ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು ಕಾರ್ಯಕ್ರಮಗಳನ್ನು ರೂಪಿಸುವುದರ ಜೊತೆಗೆ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ಮಾಹಿತಿಯನ್ನು ರೈತರಿಗೆ ಹಂಚಿಕೊಳ್ಳಲು ಸಹಾಯವಾಗಿದೆ. ಇದೇ ರೀತಿಯಾಗಿ ಕೃಷಿ ಇಲಾಖೆ ಯೋಜನೆಗಳ ಕುರಿತು ಕೃಷಿ ಇಲಾಖೆ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡಲು, ಅದರ ಜೊತೆಗೆ ಪ್ರಗತಿಪರ ರೈತರ ಅನುಭವ ಕುರಿತು ಪ್ರಸಾರ ಮಾಡಿ ರೈತರಿಗೆ ಉತ್ತೇಜನ ನೀಡಲು ಆಕಾಶವಾಣಿಯು ಸತತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ರೈತರಿಗೆ ತಲುಪುವಲ್ಲಿ ಯಶಸ್ವಿಯಾಗಿದೆ. ರೈತನ ಹರುಷವೇ ನಿನ್ನಯ ನಗೆಯು, ರೈತನ ಹರು ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ರೈತರಿಗಾಗಿ ಮೂಡಿಬರುವ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಇಲಾಖೆಯ ಯೋಜನೆಗಳು, ನಮ್ಮ ಹಬ್ಬ ಆಚರಣೆಗಳ ಮಹತ್ವ, ವೈಜ್ಞಾನಿಕ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಒದಗಿಸಲಾಗುತ್ತೆ. ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕೇಳುವ ಮೂಲಕ ಇದರ ಸದುಪಯೋಗ ಪಡೆಯಬಹುದಂತ ಹೇಳಿದವರು ದಾವಣಗೆರೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಅವರು. ಆಕಾಶವಾಣಿಯಲ್ಲಿ ಪ್ರಸಾರವಾದ ವಿವಿಧ ಸರಣಿ ಕಾರ್ಯಕ್ರಮಗಳಿಂದ ನಾವು ಕೃಷಿಯಲ್ಲಿ ರೈತರಿಗೆ ತುಂಬಾ ಉಪಯೋಗವಾಗುವಂತಹ ಸಮಗ್ರ ಕೃಷಿ ಪದ್ಧತಿ ಆಗಿರ್ಬೋದು, ವಿವಿಧ ಬೆಳೆಗಳ ನಿರ್ವಹಣೆ ಆಗಿರಬಹುದು, ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಾಮುಖ್ಯತೆ ಇರುವ ಆಹಾರ ಸಂಸ್ಕರಣೆ, ಹಾಗೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋದು, ಹಾಗೆ ನಾವು ತುಂಬಾ ಹಬ್ಬಗಳನ್ನ ಆಚರಿಸ್ತಾ ಇರ್ತೀವಿ, ಆದರೆ ಕೆಲವೊಂದು ವೈಜ್ಞಾನಿಕ ಹಿನ್ನೆಲೆ ನಮಗೆ ಗೊತ್ತಿರೋದಿಲ್ಲ. ಆದರೆ ಈ ಸರಣಿ ಕಾರ್ಯಕ್ರಮಗಳ ಮೂಲಕ ನಾವು ವಿವಿಧ ಹಬ್ಬಗಳ ಆಚರಣೆಯಲ್ಲಿರುವಂತಹ ವೈಜ್ಞಾನಿಕ ಹಿನ್ನೆಲೆಗಳನ್ನು ತಿಳಿದುಕೊಳ್ಳಲು ಈ ಸರಣಿ ಕಾರ್ಯಕ್ರಮ ತುಂಬ ಸಹಕಾರಿಯಾಗಿದೆ. ಚಳ್ಳಕೆರೆ ರೇಷ್ಮೆ ಇಲಾಖೆಯ ಶ್ರೀ ರಾಜಣ್ಣ ಅವರು ಆಕಾಶವಾಣಿಯ ಕಾರ್ಯಕ್ರಮಗಳು ರೈತರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಂಡೊಯ್ತವೆ, ಆ ಮೂಲಕ ಬಾನುಲಿ ರೈತರಿಗೆ ಬಹಳ ಹತ್ತಿರವಾದ ಮಾಧ್ಯಮ ಅಂತ ಹೇಳ್ತಾರೆ. ನಮಸ್ತೆ, ನಾನು ರಾಜಣ್ಣ ಅಂತಂದು ರೇಷ್ಮೆ ಇಲಾಖೆ ಚಳ್ಳಕೆರೆಯಿಂದ. ರೇಡಿಯೋ ಕಿಸಾನ್ ದಿವಸ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯಿಂದ ತುಂಬಾ ಅನುಕೂಲ ಆಗುತ್ತೆ. ಏನು ಅಂತಂದ್ರೆ, ಬೆಳಗ್ಗೆ ಕಾರ್ಯಕ್ರಮ ರೈತರಲ್ಲಿ ತೀವ್ರವಾಗಿ ತಿಳಿಸ್ತಕ್ಕಂಥ ವಿಚಾರ, ಸಂಜೆ ಹೊತ್ತು ಸಹಿತ ರೈತರೊಂದಿಗೆ ಕಾರ್ಯಕ್ರಮಗಳನ್ನು ಸಹಿತ ಅಥವಾ ಸಂದರ್ಶನಗಳನ್ನು ಸಹಿತ ಚೆನ್ನಾಗಿ ಬಿತ್ತನೆ ಮಾಡ್ತಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ, ಟಿವಿ ಕಾರ್ಯಕ್ರಮಕ್ಕಿಂತ ರೇಡಿಯೋ ಕಾರ್ಯಕ್ರಮ ಬೆಳಗ್ಗೆ ವ್ಯವಸಾಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಹಾಗೂ ಸಂಜೆ ರೇಡಿಯೋ ಕೇಳುವ ಹವ್ಯಾಸ ಬಹಳಷ್ಟು ರೈತರಲ್ಲಿದೆ. ಕೃಷಿ ಬದುಕಿನಲ್ಲಿ ಹೊಸ ಹೊಸ ಆವಿಷ್ಕಾರ, ನೂತನ ತಾಂತ್ರಿಕತೆಗಳು, ವಿವಿಧ ಬೆಳೆಗಳ ಆರ್ಥಿಕ ಲಾಭಗಳ ಬಗ್ಗೆ ಜ್ಞಾನ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಕೃಷಿಯಲ್ಲಿ ಅತ್ಯಂತ ಹೆಚ್ಚಿನ ಗೂಡಿನ ಧಾರಣೆ ಇತಿಹಾಸದಲ್ಲಿ ಇದೇ ಮೊದಲು ಅಂತಂದು ಕಂಡುಬರ್ತಾ ಇದೆ. ರೇಡಿಯೋ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂತಂದ್ರೆ, ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದನ್ನು ಸಹಿತ ವಿವರವಾಗಿ ತಿಳಿಸ್ತಾ ಹೋಗ್ತಾರೆ. ನಮ್ಮ ರೇಷ್ಮೆ ಕೃಷಿನಲ್ಲಿ ಸಹಿತ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತಾರೆ. ಕಡಿಮೆ ಕೂಲಿ, ಔಷಧಿ ಸಿಂಪರಣೆ ಇಲ್ಲದೆ ರೇಷ್ಮೆ ತೋಟ ನಿರ್ವಹಣೆ ಮಾಡುವ ವಿಧಾನ, ಈ ಎಲ್ಲಾ ಮಾಹಿತಿಗಳನ್ನು ರೇಡಿಯೋದಲ್ಲಿ ಅಧಿಕಾರಿಗಳಿಂದ ರೈತರ ಮುಖಾಮುಖಿ ಕಾರ್ಯಕ್ರಮಗಳಲ್ಲಿ ಮಾಡೋದ್ರಿಂದ ರೈತರಿಗೆ ತುಂಬಾ ಹತ್ತಿರವಾಗಿ ಈ ಒಂದು ಆಕಾಶವಾಣಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿರ್ತದೆ. ಎಲ್ಲಾ ಇಲಾಖೆಗಳಲ್ಲೂ ಸಹಿತ ಕೃಷಿ ಬದುಕಿನಲ್ಲಿ ಮಾಡ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಅದರಲ್ಲೂ ಸಮಗ್ರ ಕೃಷಿ ಮಾಡ್ತಕ್ಕಂಥದ್ನೆಲ್ಲ ಆಕಾಶವಾಣಿಯಿಂದ ಸಂದರ್ಶನ ಮಾಡಿ ಬಿತ್ತನೆ ಮಾಡ್ತಾರೆ. ತುಂಬಾ ಅನುಕೂಲ ಆಗ್ತದೆ ಅಂತಂದು ನನ್ನ ಅಭಿಪ್ರಾಯ. ರೈತರಿಗೂ ಸಹಿತ ಈ ಒಂದು ಕಾರ್ಯಕ್ರಮ ತುಂಬಾ ಮನಮುಟ್ಟುವ ರೀತಿಯಲ್ಲಿ ಇರ್ತದೆ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಗಾಡಿಯ ದಾರಿ ಸಾಗಲೀ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಹುಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ, ಹುಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ. ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ, ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ. ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ. ಗಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಕೃಷಿ ಕೆಲಸಗಳನ್ನು ಮಾಡುತ್ತಲೇ ಸದಾ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳುವ ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಪ್ರಗತಿಪರ ರೈತ ತಿಪ್ಪಣ್ಣ ಅವರು ಹೇಳ್ತಾರೆ, ಆಕಾಶವಾಣಿಯಿಂದ ಪ್ರತಿ ದಿವಸನೂ ಈ ಒಂದು ಪ್ರೋಗ್ರಾಮ್ ಅನ್ನು ತಪ್ಪದಂಗ ಕೇಳ್ತಾ ಇದ್ದೀವಿ. ಕೇಳಿ ಅದನ್ನು ಕೆಲವರು ಅನುಸರಿಸಿಕೊಂಡು ಒಳ್ಳೆ ಒಂದು ಫಲಿತಾಂಶನೂ ಬೆಳೆಯಲ್ಲಿ ತಗೊಂಡಿದ್ದಾರೆ. ಆಮೇಲೆ ಕೆಲವೊಂದು ಟೈಮು ತಳೆ ಚಿತ್ರಗೀತೆಗಳು ಹಾಕ್ತಿರ್ತಾರೆ, ಅದನ್ನು ಕೆಲವರು ಹಳೆಯನ್ನು ಕೇಳ್ಕೊಂತ ಸುಖ ಸಂತೋಷವ ಕಾಲ ಕಳೀತಿರ್ತಾರೆ. ನೀಗಿಲ್ಲ ಜಗಿಲಿ ಅಂತಂದೇಳ್ಬಿಟ್ಟು ವಿಶೇಷ ಕಾರ್ಯಕ್ರಮ ಅದು ಚಾಲ್ತಿಯಾಗೈತೆ, ಅದು ಚೆನ್ನಾಗಿ ಮೂಡಿ ಬರ್ತದೆ. ಹಿಂದೆ ಒಂದು ದುರ್ಗದ ಸಿರಿ ಅಂತ ಬಂದಿತ್ತು, ಅದು ಭಾಳ ಸ್ಪಷ್ಟವಾಗಿ ಬಂದಿತ್ತು, ಅದನ್ನೆಲ್ಲ ಕೇಳ್ಕೊಂಡಿದ್ರು ಜನ. ಒಂದು ರೇಡಿಯೋ ಇಟ್ಕೊಂಡ್ಬಿಟ್ರೆ ಸಾಕು, 10-6 ಜನ ಸುತ್ತ ಕೂತ್ಕೊಂಡು ಕೇಳ್ಕೊಂಡು ಪ್ರೋಗ್ರಾಮ್ಗಳೆಲ್ಲ ತಿಳ್ಕೊಂಡು ಅವರು ಜೀವನದಾಗ ಅಳವಡಿಸ್ಕೊಂತಾರೆ ಸರ್. ರೇಡಿಯೋ ಕೇಳೋದ್ರಿಂದ ಸಾಕಷ್ಟು ಜನ ರೈತರ ಬುದ್ಧಿವಂತರಾಗ ಕಚ್ಚಿದ್ದಾರೆ. ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಗಳು ಇತ್ತೀಚಿನ ದಿನಕ್ಕೆ ಬರ್ತಿದ್ದಾವೆ, ಇದು ನಮಗೆ ಭಾರಿ ಒಳ್ಳೆ ಪ್ರೋಗ್ರಾಮ್ ಅಂತ ಅನಿಸ್ತಾ ಐತೆ. ನನ್ನ ಪ್ರಕಾರ, ನಾನು ಅನುಭವಿಸಿರೋ ಪ್ರಕಾರ, ರೇಡಿಯೋದಲ್ಲಿ ಬರ್ತಕ್ಕಂಥ ನ್ಯೂಸ್ ಆಗಲಿ ಯಾವುದೇ ಒಂದು ವಿಷಯ ಆಗಲಿ ಪಕ್ಕ ಇರ್ತವೆ, ಅದರಲ್ಲಿ ಯಾವುದೂ ಹೆಚ್ಚು ಕಡಿಮೆ ಇರೋದಿಲ್ಲ. ಪಕ್ಕ ನ್ಯೂಸ್ ಬೇಕು ಅಂತಂದರೆ ನಮ್ಮವ್ರು ಯಾರಾದರೂ ಅಲ್ಲಿ ಕೇಳ್ಬೇಕಂದ್ರೆ ರೇಡಿಯೋದ ವಾರ್ತೆ ಬಂದಿರೋದಾದರೆ ಪಕ್ಕನಪ್ಪ ಬೇರೆದು ಬಿಟ್ಟುಬಿಟ್ರೆ ಅಂತ ಹೇಳ್ತಾರೆ. ಪಕ್ಕ ನ್ಯೂಸ್ ಸಿಗ್ಬೇಕಂದ್ರೆ, ಪಕ್ಕ ಒಂದು ಪ್ರೋಗ್ರಾಮ್ಗಳು ಸಿಗ್ಬೇಕಂದ್ರೆ ರೇಡಿಯೋದ್ರಾಗೊಂದೇ ಸಾಧ್ಯ ಅಂತಂದೇಳ್ಬಿಟ್ಟು ನಾವೆಲ್ಲರೂ ಮಾತಾಡ್ಕೊತಿದ್ದೀವಿ. ಒಂದು ಕೆಲಸ ಮಾಡ್ಬೇಕಂದ್ರೆ ಈ ರೇಡಿಯೋ ಇಟ್ಕೊಂಡು ನಾವು ಕೆಲಸನೇ ದಿನನಿತ್ಯ ಕೆಲಸ ಮಾಡ್ಕೊತೀವಿ. ಮುಂದೆ ಹೋದ್ರೂ ಕೂಡ ರೇಡಿಯೋದ ಏನು ತೊಂದರೆ ಆಗೋದಿಲ್ಲ, ಧ್ವನಿ ಇವಾಗ ಕೇಳ್ತಿರ್ತೈತೆ ಕೇಳ್ಕೊಂತ ಹೋಗ್ತಿರ್ತೀವಿ. ಬೇರೆ ಒಂದು ಮಾಧ್ಯಮದವರ ಸಮಯ ವೇಸ್ಟು, ನೋಡ್ಕೊಂತ ನಿಂತ್ಕೋಬೇಕು, ಕೆಲಸನೂ ವೇಸ್ಟ್ ಆಗ್ತತೆ. ಇದರಿಂದ ಸಮಯ ವೇಸ್ಟ್ ಆಗೋಲ್ಲ, ಏನೂ ಆಗೋಲ್ಲ. ಈಗಲೂ ನಾವು ರೇಡಿಯೋ ಒದರ್ತಿರ್ತೈತೆ, ನಾನು ಕೆಲಸನ ಮಾಡ್ಕೊತಿರ್ತೀನಿ. ಒಂದೊಂದು ಟೈಮು ಕೆಲಸದ ಒತ್ತಡ ಬೇಸರ ಕೂಡ ಕಾಣಿಸೋದಿಲ್ಲ ಈ ಒಂದು ರೇಡಿಯೋ ಪ್ರೋಗ್ರಾಮ್ ಇದ್ದಾಗ. ಇನ್ನು ಒಂದು ಯಾವುದೋ ಒಂದು ಕ್ರಿಕೆಟ್ ಇರ್ತತೆ ಅದು ಅಂತಲೂ ಕೇಳ್ಕೊಂತಿರ್ತೀವಿ. ಬೇಸರ ಆಗೋದಲ್ಲೇ, ಬೇಸರಕ್ಕೆ ಆಗದಂಥ ಒಂದು ಕಾರ್ಯಕ್ರಮ ಕೂಡ ಆಗೈತೆ. ಈಗ ಬೇಸಾಯ ಮಾಡಬೇಕಾದ್ರೆ ರೋಸಿ ಅಂತೀವಿ, ರೋಸಿಗೆ ಮತ್ತಕ್ಕೆ ಇದೊಂದು ಹೆಲ್ಪ್ ಮಾಡ್ತಕ್ಕಂಥ ಮಾಧ್ಯಮ ಆಗಿ ನನ್ನ ಅನಿಸಿಕೆ ನನಗೆ ಅನಿಸತ್ತೆ. ಬಂಡಿ ಬಂಡಿ ಚಂದ, ಬಂಡಿಯ ನೊಗ ಚಂದ, ಬಂಡಿ ಬಂಡಿ ಚಂದ, ಬಂಡಿಯ ನೊಗ ಚಂದ, ಮುಂದಾಲೋರಿ ಮೂಕ ರಂಬೆ ಚಂದ, ಮುಂದಾಲೋರಿ ಮೂಕ ರಂಬೆ ಬಲು ಚಂದ, ಬಂಡಿಯ ಒಡೆಯೋನ ಮುಖ ಚಂದ, ಬಂಡಿಯ ಒಡೆಯೋನ ಮುಖ ಚಂದ. ಗಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ರೈತರಾದ ಶ್ರೀ ಶಾಂತಣ್ಣ ಅವರು ರೇಡಿಯೋದಿಂದ ಕೃಷಿಗೆ ಸಂಬಂಧಿಸಿದ ಸಾಕಷ್ಟು ಮಾಹಿತಿ ನಮಗೆ ಸಿಗುತ್ತೆ, ಬೆಳಿಗ್ಗೆ ಮತ್ತು ಸಂಜೆ ಮೊಬೈಲ್ನಲ್ಲೇ ರೇಡಿಯೋ ಕೇಳ್ತಾ ಕೆಲಸ ಮಾಡ್ತೇನೆ ಅಂತ ಹೇಳ್ತಾರೆ. ನನ್ನ ಹೆಸರು ಶಾಂತಣ್ಣ ಅಂತ, ವಡೇರಹಳ್ಳಿ ಗ್ರಾಮದಲ್ಲಿ ಚಳ್ಳಕೆರೆ ತಾಲೂಕು. ರೇಡಿಯೋ ಆಕಾಶವಾಣಿಯಿಂದ ತುಂಬಾ ಅನುಕೂಲ ಆಗಿದೆ ನನಗೆ, ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಿದ್ದು ತುಂಬಾ ಜನಗಳಿಗೆ ಎಲ್ಲ ಅನುಕೂಲ ಆಗುತ್ತೆ. ಟಿವಿ ನೋಡೋದ್ರಿಂದ ಏನಪ್ಪಾ ಅಂತಂದ್ರೆ ಎದುರುಗಡೆಯಿಂದಲೂ ನೋಡ್ಬೇಕಾಗತ್ತೆ ಕುತ್ಕೊಂಡು. ಈ ಆಕಾಶವಾಣಿ ಅಂತಂದ್ರೆ ಕೆಲಸ ಮಾಡ್ತಂದ್ರೆ ಮಾಡ್ಬೋದು, ಸಾಯಂಕಾಲ ಟೈಮು ಬೆಳಗ್ಗೆ ಟೈಮು 6:50 ಕೃಷಿ ಸಂಬಂಧಪಟ್ಟದ್ದು ತುಂಬಾ ಮಾಹಿತಿಗಳು ಆಕಾಶವಾಣಿಯಿಂದ ಮುಂದೆ ಬರ್ತವೆ. ಈ ರೈತರು ಹಿಂದೆಲ್ಲ ಈ ರಾಸಾಯನಿಕ ಗೊಬ್ಬರ ಅಂತ ಬಳಸ್ತಿರಲ್ಲ, ತುಂಬಾ ಚೆನ್ನಾಗಿ ಇದಾಗವು. ಈಗೆಲ್ಲ ರಾಸಾಯನಿಕ ಗೊಬ್ಬರ ಬಳಸ್ಬಿಟ್ಟು ಅದರಿಂದ ರಾಸಾಯನಿಕ ಗೊಬ್ಬರದಿಂದ ಉಪಯೋಗಿಸಿದ ಏನು ಅನುಕೂಲ, ಸಾವಯವ ಗೊಬ್ಬರದಿಂದ ಉಪಯೋಗಿಸಿದ ಏನು ಅನುಕೂಲ ಅನ್ನೋದು ಒಳ್ಳೊಳ್ಳೆ ತಜ್ಞರಿಂದ ಒಳ್ಳೊಳ್ಳೆ ಮಾಹಿತಿ ಕೊಡ್ತದೆ, ಮತ್ತೆ ಕೃಷಿ ಸಂಬಂಧಪಟ್ಟದ್ದು ಮತ್ತೆ ಚೆನ್ನಾಗಿ ಮೂಡಿ ಬರ್ತದೆ. ಈ ಆಕಾಶವಾಣಿ ಈ ಪ್ರಸಾರ ಕೇಂದ್ರದಿಂದ ಪ್ರತಿ ಒಬ್ರು ಆಕಾಶವಾಣಿ ಕೇಳೋದ್ರಿಂದ ಇಡೀ ದೇಶ ಮತ್ತು ಪ್ರಪಂಚದಲ್ಲಿ ಎಲ್ಲಾ ಏನು ಆಗುವ ಎಲ್ಲಾದ್ರೂ ತಿಳ್ಕೊಂಡು ಮೊಬೈಲ್ ಆಪ್ ಅನ್ನೇ ಉಪಯೋಗಿಸಿ ಮತ್ತು ಜೋಬಲ್ ಇಟ್ಕೊಂಡು ಕೆಲಸ ಮಾಡ್ಕೊಂತೀನಿ. ನಾವು ಒಂದ್ ಮುಂಚೆಲ್ಲ ಬರೀ ರಾಗಿ ಸಜ್ಜೆ ಅಂತ ಬೆಳಿತಿದ್ವಿ, ಇವಾಗೆಲ್ಲ ಈ ರೇಡಿ ಕೇಳೋದ್ರಿಂದ ಕೆಲವೆಲ್ಲ ಬೆಳೆಗಳೆಲ್ಲ ಬದಲಾವಣೆ ಮಾಡ್ತಾ ಇದೀವಿ. ಇವಾಗ ರೇಷ್ಮೆ ಬೆಳಿತೀವಿ, ಮತ್ತೆ ಒಂದ್ ಬೇರೆ ಆಕಾಶವಾಣಿ ಕೇಂದ್ರದಿಂದ ಈ ಕೃಷಿ ತಜ್ಞರು ಮತ್ತೆ ವಿಜ್ಞಾನಿಗಳಿಂದ ಗೊಬ್ಬರ ಫಾರಂ ವಿಜ್ಞಾನಿಗಳಿಂದ ಒಳ್ಳೊಳ್ಳೆ ಮಾಹಿತಿಗೂ ಕೊಡ್ತಾರೆ, ತುಂಬಾ ತುಂಬಾ ಅನುಕೂಲ ಆಗ್ತದೆ. ಬಂಡಿಯ ಒಡೆವಾಗ ಬಾರುಗೋಲು ಬಿದ್ದೊಯ್ತು, ಬಂಡಿಯ ಒಡೆವಾಗ ಬಾರುಗೋಲು ಬಿದ್ದೊಯ್ತು, ಕಂಡ ಗೆಳೆಯಾರೇ ಕೊಡಿರಣ್ಣ, ಕಂಡ ಗೆಳೆಯಾರೇ ಕೊಡಿರಣ್ಣ, ನನ್ನೆತ್ತು ಮುಂದುಕ್ ಮುರೇಜ್ಜೆ ನಡೆದಾವೋ, ಮುಂದುಕ್ ಮುರೇಜ್ಜೆ ನಡೆದಾವೋ. ಗಾಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಹುಡೋದು ಹೊಸ ಬಂಡಿ ಹೊಡೆಯುನು ಹಸು ಮಗ, ಹುಡೋದು ಹೊಸ ಬಂಡಿ ಹೊಡೆಯುನು ಹಸು ಮಗ, ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ, ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ, ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಇನ್ನು ಕರ್ನಾಟಕದ ಸಿರಿಧಾನ್ಯಗಳ ಕಣಜ ಎಂದೇ ಪ್ರಸಿದ್ಧವಾಗಿರುವಂತಹ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಎಂ ಶೋಭಾ ಅವರು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಿ ಅವಶ್ಯವಿರುವವರಿಗೆ ಕೊಡುವ ಪರಿಪಾಠ ಅವರದು. ನಮ್ಮ ಬಾನುಲಿ ರೈತ ದಿನದ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಹೇಳ್ತಾರೆ. ಎಲ್ಲ ರೇಡಿಯೋ ಕಾರ್ಯಕ್ರಮ ಕೇಳುವವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶೋಭಾ ಅಂತ. ನಮ್ಗೆ ಈ ರೇಡಿಯೋ ಕಾರ್ಯಕ್ರಮದಿಂದ ಎಷ್ಟೆಲ್ಲ ಅನುಕೂಲ ಆಗ್ತಾ ಇದೆ ಅನ್ನುವಂತ ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ. ಈಗ ನಮ್ಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಇದೆ, ನಾನು ಪ್ರತಿದಿನ ಅದನ್ನ ಕೇಳ್ತಾ ಇರ್ತೀನಿ. ಸಾಕಷ್ಟು ಕಾರ್ಯಕ್ರಮಗಳು ರೈತರಿಗೆ ಸಂಬಂಧಪಟ್ಟಿದೆ, ಸಾಕಷ್ಟು ರೈತರಿಗೆ ಒಳ್ಳೊಳ್ಳೆ ಮಾಹಿತಿಗಳು, ಮತ್ತೆ ಪ್ರಗತಿಪರ ರೈತರು ಇರ್ಬೋದು, ಮತ್ತೆ ಅದಕ್ಕೆ ಬೇಕಾದಂತ ತಾಂತ್ರಿಕ ಸಲಹೆ ಇರ್ಬೋದು, ಮತ್ತೆ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು, ಬರೀ ಸಂದರ್ಶನ ಮಾಡೋ ಅಂಥದ್ದು, ಸಾಕಷ್ಟು ಅನುಭವ ಇರೋ ಅಂಥವ್ರು ಸಂದರ್ಶನ ಕೊಡ್ಸೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಮತ್ತೆ ಇದು ತುಂಬಾ ರೇಡಿಯೋ ಕಾರ್ಯಕ್ರಮ, ಮತ್ತೆ ಎಲ್ಲಿ ಇದ್ರು ಕೇಳ್ಬೋದು. ನಮ್ದು ಏನೇ ಕೆಲಸ ಇದ್ರು ಕೂಡ ಈಗ ಟಿವಿ ನೋಡ್ತಾ ಇದ್ರೆ ನಮ್ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅಲ್ಲಿ, ಆದ್ರೆ ನಾವು ರೇಡಿಯೋ ಕೇಳ್ತಾನೆ ನಮ್ ಕೆಲಸ ಕೂಡ ಮಾಡ್ಬೋದು. ಯಾವಾಗ್ಲೂ ನಾವು ರೇಡಿಯೋನ ಹಾಕೋದ್ರಿಂದ ಒಳ್ಳೊಳ್ಳೆ ವಿಷಯಗಳು, ಅಂದ್ರೆ ತುಂಬಾ ಕಾಲದಿಂದ ರೇಡಿಯೋ ತನ್ನ ಸ್ಥಾನವನ್ನ ಉಳಿಸ್ಕೊಂಡಿದೆ. ಅದಕ್ಕೆ ಎಲ್ಲರೂ ಕೂಡ ರೇಡಿಯೋನ ಕೇಳೋಣ, ಇನ್ನೂ ರೈತರಿಗೆ ಉತ್ತಮವಾಗಿರುವಂತ ಕಾರ್ಯಕ್ರಮಗಳನ್ನ ಕೊಡಿಸ್ಲಿ ನಾನು ಕೇಳ್ಕೊಂತ ಎಲ್ರಿಗೂ ನಮಸ್ಕಾರ. ದೇಶ ದೇಶದೊಳಗೆ ನಮ್ಮ ದೇಶ ಚಂದ, ದೇಶ ದೇಶದೊಳಗೆ ನಮ್ಮ ದೇಶ ಚಂದ, ದೇಶ ಭಾಷೆಯೊಳಗೆ ನಮ್ಮ ಕನ್ನಡ ಚಂದ. ಮೊಳಕಾಲ್ಮೂರು ತಾಲೂಕಿನ ಕಡೆ ಊಡೆವು ಗ್ರಾಮದ ನಾಗೇಂದ್ರಪ್ಪ ಅವರು ಕಂಬಳಿ ನೇಯ್ಕೆಕಾರರು ರೇಡಿಯೋ ಕೇಳುತ್ತಲೇ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿರುತ್ತಾರೆ. ಕಂಬಳಿ ನೇಯುತ್ತಲೇ ರೇಡಿಯೋ ಕೇಳುವುದು ಇವರ ಪರಿಪಾಠ. ಆಕಾಶವಾಣಿಯಲ್ಲಿ ಬರುವ ತಜ್ಞರ ಸಂದರ್ಶನಗಳು, ರೈತರ ಅನುಭವ ಕಾರ್ಯಕ್ರಮಗಳು ಉಪಯುಕ್ತವಾಗಿರುತ್ತವೆ ಎಂದು ತಮ್ಮ ಅನಿಸಿಕೆಗಳನ್ನ ನಮ್ಮೊಡನೆ ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ನಾಗೇಂದ್ರಪ್ಪ ಅಂತ, ಮಲಕಾಮೂರು ತಾಲೂಕು. ನಾನು ಆಕಾಶವಾಣಿಯ ಒಂದು 25 ವರ್ಷದಿಂದ ಕೇಳ್ತಾ ಇದ್ದೆ. ಮುಖ್ಯವಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ರೈತರ ಬಗ್ಗೆ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತವೆ. ರೈತರ ಸಂದರ್ಶನಗಳು ಮತ್ತು ಬೆಳೆಗಳ ಬಗ್ಗೆ ಸಂದರ್ಶನಗಳು ಕೃಷಿ ಜ್ಞಾನಿಗಳಿಂದ ಮಾಹಿತಿ ಮಾಡಿಕೊಡ್ತಾರೆ. ಆರೋಗ್ಯ ಕಾರ್ಯಕ್ರಮಗಳು ಬರ್ತವೆ, ನೇಗಿಲ ಮಿಡಿತ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತೆ. ನಮಗೆ ರೇಡಿ ಕೇಳ್ಕೊಂತ ಕೆಲಸನೂ ನಡೆಯುತ್ತೆ, ಮತ್ತೆ ನೇಕಾರಿಕೆಗೆ ಸಹಾಯ ಆಗುತ್ತೆ. ಅತ್ಲ ಕೇಳ್ಕೊಂತ ಕೆಲಸ ಮಾಡ್ಬೋದು. ಮತ್ತೆ ರೈತ ಫಸಲ್ ಭೀಮಾ ಯೋಜನೆ ಬಗ್ಗೆ ಮತ್ತೆ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಅದ್ರ ಬಗ್ಗೆನು ಮಾಹಿತಿ ಕೊಡ್ತಾರೆ. ಎಲ್ಲರಿಗೆ ಬಾನುಲಿ ರೈತರ ದಿನ ಶುಭಾಶಯಗಳು. ಫೆಬ್ರವರಿ 15 ದಾವಣಗೆರೆ ತಾಲೂಕು ಗುಮ್ಮನೂರಿನ ಕೃಷಿಕ ಟೈಲರ್ ಚೆನ್ನಪ್ಪ ಅವರು ಹೆಚ್ಚಾಗಿ ದ್ವಿದಳ ಧಾನ್ಯಗಳನ್ನು ಬೆಳೀತಾರೆ. ಕೃಷಿ ರಂಗ ಕೇಳೋದ್ರಿಂದ ಸಾಕಷ್ಟು ಉಪಯೋಗವನ್ನು ಪಡೆಯಬಹುದು ಅಂತ ಅವರು ಹೇಳ್ತಾರೆ. ನಮ್ಮ ಆಕಾಶವಾಣಿ ಕೇಳೋ ಬಾಂಧವರೆಲ್ಲರಿಗೂ, ನಾವು ದಾವಣಗೆರೆ ತಾಲೂಕು ಎಂ ಚೆನ್ನಪ್ಪ ಮಾಡುವ ಶರಣ ಶರಣಾರ್ಥಿಗಳು ಹಾಗೂ ರೇಡಿಯೋ ಕಿಸಾನ್ ದಿವಸದ ಹಾರ್ದಿಕ ಶುಭಾಶಯಗಳು. ನಾನೊಬ್ಬ ರೈತ. ನಾನು ಸುಮಾರು 1997 ನಮ್ಮ ಚಿತ್ರದುರ್ಗ ಆಕಾಶವಾಣಿ ರೇಡಿಯೋ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ಅತ್ಯುಕ್ತವಾದ ಕಾರ್ಯಕ್ರಮಗಳು ಪ್ರಸಾರ ಆಗ್ತದೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ಇದು ಎಲ್ಲ ನಮ್ಮ ರೈತ ಬಾಂಧವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಇದರಿಂದ ಒಂದು ಸಹಾಯ ಆಗ್ತಾ ಇದೆ. ಆಮೇಲೆ ಬೆಳಗ್ಗೆ ಪ್ರಾರಂಭದಿಂದ ನೇಗಿಲ ಮಿಡಿತ ಪ್ರಾರಂಭ ಆಗ್ತದೆ. ಆಮೇಲೆ ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ರೈತ ಬಾಂಧವರಿಗೆ ಪ್ರತಿಯೊಬ್ಬರಿಗೂ ಹೊಲ ಉಳುಮೆ ಮಾಡೋದ್ರಿಂದ ಹಿಡಿದು ಬಿತ್ತನೆ ಮತ್ತು ಆಮೇಲೆ ರೋಗ ನಿರೋಧಕ ವಿಚಾರವಾಗಿ ಆಮೇಲೆ ಯಾವ ತರ ಬೇಸಾಯ ಕ್ರಮಗಳನ್ನು ಮಾಡ್ಬೇಕಂತ ರೋಗ ರೋಗಗಳು ಬರದಂತೆ ತಡೆಗಟ್ಟಲಿಕ್ಕೆ ಏನೇನು ನಾವು ಒಂದು ಉಪಯುಕ್ತ ಮಾಹಿತಿ ಪಡೆದುಕೋಬೇಕಂತ ಹೇಳಿ ನಮ್ಮ ಈ ಸಂಬಂಧಪಟ್ಟ ತಜ್ಞರೆಲ್ಲರೂ ಭಾಗವಹಿಸಿ ನಮ್ಮ ರೈತರಿಗೆ ಉತ್ತಮವಾದ ಅತ್ಯುತ್ತಮವಾದ ಸಲಹೆಗಳು ಕೇಳ್ತಾರೆ. ಅದೆಲ್ಲ ನಮ್ಮ ರೈತ ಬಾಂಧವರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ. ಹಾಗೂ ನಮ್ಮ ಒಂದು ಪಶುಸಂಗೋಪನೆ ಇರ್ಬೋದು, ಕುರಿ ಕೋಳಿ ಸಾಕಾಣಿಕೆ ಆಮೇಲೆ ಮತ್ತು ಸ್ವಯಂ ಉದ್ಯೋಗಕ್ಕೆ ನಮ್ಮ ಸಂಬಂಧಪಟ್ಟ ತಜ್ಞರನ್ನೆಲ್ಲ ಕರೆಸಿ ಹೇಳ್ಕೊಡ್ತಾರೆ. ಹಿಂಗಾಗಿ ನಮ್ಮ ಆಕಾಶವಾಣಿ ಕೇಳಿಕೊಂಡು ಉಪಯುಕ್ತ ಸಲಹೆಯನ್ನ ಪಡ್ಕೋಬೇಕು. ನಮ್ಮ ಆಕಾಶವಾಣಿ ಚಿತ್ರದುರ್ಗ ಮೂಲಕ ಈ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಇರ್ಬೋದು, ಕೃಷಿ ಇಲಾಖೆಯಿಂದ ಇರ್ಬೋದು, ಯಾವ್ಯಾವ ಸೌಲಭ್ಯಗಳು ಸಿಗ್ತವೆ ನಮ್ಮ ರಾಜ್ಯದಲ್ಲಿ, ಯಾವ ರೀತಿ ಮಾರುಕಟ್ಟೆಯಲ್ಲಿ ಯಾವ ಬೆಳೆಗೆ ಏನೇನು ದಾರಿಗಳು ಅನ್ನೋದು ಕೂಡ ನಮ್ಮ ರೈತರಿಗೆ ಉಪಯುಕ್ತವಾದ ಮಾಹಿತಿ ಕೂಡ ಇದ್ರ ಬಗ್ಗೆ ಆಕಾಶವಾಣಿಯಿಂದ ಬಹಳ ಒಳ್ಳೆ ಸಹಾಯ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಕೃಷಿ ಮಿತ್ರರೇ, ಆಕಾಶವಾಣಿಯು ಸದಾ ನಿಮ್ಮಗಳ ಆಶಯದಂತೆ ಕಾರ್ಯನಿರ್ವಹಿಸಲು ಪ್ರಯತ್ನಿಸುತ್ತೆ. ನಿಮಗೆ ಬೇಕಾಗಿರುವ ಬೇಸಾಯ ಕ್ರಮಗಳಿರಬಹುದು, ರೋಗ ಕೀಟಗಳ ಹತೋಟಿಯ ಬಗ್ಗೆ ಇರಬಹುದು, ಔಷಧ ಗೊಬ್ಬರಗಳ ಬಳಕೆ ಆಗಿರಬಹುದು, ಮಣ್ಣು ನೀರು ಪರೀಕ್ಷೆ, ಭೂಮಿ ತಯಾರಿ, ಬೀಜೋಪಚಾರ, ಅಲ್ಲದೆ ಇಲಾಖೆಯ ಯೋಜನೆಗಳು, ಹೈನುಗಾರಿಕೆ, ಕುರಿ ಮೇಕೆ ಕೋಳಿ ಜೇನು ಸಾಕಾಣಿಕೆ